ಮಡದೇರು ಕಿಮಿನಿಗೆ ತುಂಬ ರೇ ನನ್ನ ಮಡದೇರು ಕಿಮಿನಿಗೆ ಗುವೇನ ದಂಡಿ ಮಲ್ಲವರ ತಂದ ಮಲೆ ಗುವೇನ ದಂಡಿ ಬಲ್ಲವರ ತಂದ ಬಲ್ಲವರ ತಂದ ನೀವ ಕಟ್ಟೇರಿ ಬಂದ ಉಳಿಯ ತುಂಬರಿ ನನ್ನ ಮಡದೇರು ಕಿಮಿನಿಗೆ ಉಳಿಯ ತುಂಬರಿ ನನ್ನ ಮಡದೇರು ಕಿಮಿನಿಗೆ ಮಡದೇರು ಕಿಮಿನಿಗೆ ನನ್ನ ಜಡಿ ಒಳ ಗಂಗಾಗ ಉಳಿಯ ತುಂಬರಿ ನನ್ನ ಮಡದೇರು ಕಿಮಿನಿಗೆ ಉಳಿಯ ತುಂಬರಿ ನನ್ನ ಮಡದೇರು ಕಿಮಿನಿಗೆ ಇಂದ ನಮಗವರನ ಗಂಡ ಕರಿಯಲಿ ಬಂದ ಜ್ವಾಳದ ಕಾಳ ಉಡಿಯಾಗ ಕೋರ ಜ್ವಾಳದ ಕಾಳ ಉಡಿಯಾಗ ಕೋರ ಜ್ವಾಳದ ಕಾಳ ಉಡಿಯಾಗ ಕೋರ ಜ್ವಾಳದ ಕಾಳ ಉಡಿಯಾಗ ಕೋರ ಕಾಲ ಹಿಡಿತಾಳ ಕೋರ ತಾಯಿ ತಂದಿ ಕಾಲ ಹಿಡಿತಾಳ ಕೋರ ತಾಯಿ ತಂದಿ ಕಾಲ ಹಿಡಿತಾಳ ಕೋರ ತಾಯಿ ತಂದಿ ಕಾಲ ಹಿಡಿತಾಳ ಕೋರ ಅಡಿಗೆ ಮನಿ ಮ್ಯಾಲ ಮಾವಿನ ಗಿಡ ಹುಟ್ಟೆ ಹೋಳ ಮಾಡಿ ಮಗಳ ತಿನ್ನಲಿಲ್ಲ ಕೋರ ಹೋಳ ಮಾಡಿ ಮಗಳ ತಿನ್ನಲಿಲ್ಲ ಕೋರ ಹೋಳ ಮಾಡಿ ಮಗಳ ತಿನ್ನಲಿಲ್ಲ ಕೋರ ಹೋಳ ಮಾಡಿ ಮಗಳ ತಿನ್ನಲಿಲ್ಲ ಕೋರ ಮಡಿ ಮಗಳ ತಿನ್ನಲಿಲ್ಲ ಶಿವರಾಯ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮೆತ್ತಾಗಿ ಬಂದ ಮಗಳಿಗೆ ಕೋರ ಚಪ್ಪರ ಮ್ಯಾಳಿಗೆ ಮ್ಯಾಲ ತಿಪ್ಪೇರಿ ಗಿಡ ಹುಟ್ಟೆ ತೂತ ಮಾಡಿ ಮಗಳ ಉಣಲಿಲ್ಲ ಕೋರ ತೂತ ಮಾಡಿ ಮಗಳ ಉಣಲಿಲ್ಲ ಕೋರ ಮಾಡಿ ಮಗಳ ಉಣಲಿಲ್ಲ ಕೋರ ತೂತ ಮಾಡಿ ಮಗಳ ಉಣಲಿಲ್ಲ ಕೋರ ಶಿವರಾಯ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮುತ್ತಿ ಮಣ್ಣನ ತಂದ ಮೆತ್ತಿ ಬಸವನ ಮಾಡಿ ಹತ್ತೆಳಗವರೆ ತಡನ್ಯಾಕೋಲೇಳಗವರೆ ತಡನ್ಯಾಕ ಕೋಲ ಹತ್ತೆಳಗವರೆ ತಡನ್ಯಾಕ ಕೋಲ ಹತ್ತೆಳಗವರೆ ತಡನ್ಯಾಕ ಕೋಲ ಓನ್ಯಾಗಿ ನವಗೊಳರ ಓನ್ಯಾಗಿ ನಕಗೊಳರ ಹೋಗ ತಿನ ಸಾಲ ಗೆಳತೇರ ಕೋಲ ಹೋಗ ತಿನ ಸಾಲ ಗೆಳತೇರ ಕೋಲ ಹೆಜ್ಜೆ ಜಿಗಿ ಬಸವ ಡರಿ ಒಗದ ಕೋರ ಹೆಜ್ಜೆ ಜಿಗಿ ಬಸ ಜಾಮಕ ಬಸವಾಡರಿವಗದ ಕೋಲ ಜಾಮಕ ಬಸವಾಡರಿವಗದ ಕೋಲ ಜಾಮಕ ಬಸವಾಡರಿವಗದ ಕೋಲ ಜಾಮಕ ಬಸವಾಡರಿವಗದ ಕೋಲ ಇವರಿ ನಿನತವರವರ ನಾಡಿಗೆ ಬಡವರ ಏನುಂಡ ಏನ ಬೆಳದಿದ್ದ ಕೋಲ ಏನುಂಡ ಏನ ಇದುವರೆಗೆ ಪಾಮಲದಿನಿಯ ಭೀಮವ್ವ ಬಸಪ್ಪ ಹರಿಜನ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ.